ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ಮಟ್ಟಿಗೆ ನಮ್ಗೆ ಯಾವ್ದೊಂದ್ ದಿನ ದಿನ ಎರಡು ದಿನ ಮೂರು ದಿನ ಕೇಳ್ತಾರೆ ಇಲ್ಲಂತಿಲ್ಲ. ಆದ್ರೂ ಇವಾಗ ವರ್ಷದೊಂದ್ಸಲ ಸಾಬ್ರದ ಅಂತ ನಾವು ಕಂಟಿನ್ಯೂ ಕೇಳಿ ಇವಾಗ ಇದ್ರು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ. ಸಾಬ್ರ ಫೋನ್ ಮಾಡ್ತಾ ಇರಿ, ಅವ್ರ ನಂಬರ್ಗೆ ನೀವು ಫೋನ್ ಮಾಡಿ ಕೇಳ್ಕೊಂತಬಹುದು. ವಾರ ವಾರ ಫೋನ್ ಮಾಡಬಹುದು ನೀವು ಅವ್ರಿಗೆ. ಸರ್ ಹವಮಾನ ಇಲಾಖೆ ನಂಬರ್ ಅದ ಅವ್ರದೇನಿಲ್ಲ, ಚಾಂದ್ ತಪ್ಪದು ತಿರ್ಗಾಮ್ ಸಾಬ್ರದ ಇಲ್ಲ. ಅವ್ರ ನಂಬರ್ ಹೇಳ್ತೀವಿ ನೋಡ್ರಿ, ಅವ್ರ ನಂಬರ್ ಕೊನೆಯಲ್ಲಿ ಹೇಳ್ತೀವಿ. ಅವ್ರ ನಂಬರ್ಗೆ ಫೋನ್ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ. ಒಳ್ಳೇದು ಪ್ರಭುರಾಜ್ ಅವರೇ, ಒಳ್ಳೇದು ಪ್ರಭುರಾಜ್. ಬಹಳಷ್ಟು ರೇಡಿಯೋ ಕೇಳ್ತಿದ್ರೆ ಖುಷಿ ಆಯ್ತು ನಿಮ್ ಮಾತು ಕೇಳಿ ನಮ್ಗೆ. ನಮಸ್ಕಾರ. ಹಾ, ಧನ್ಯವಾದ ತಮ್ಗೆ. ಮುಖ್ಯವಾಗಿ ರೈತರು ಹೇಳುವ ಹಾಗೆ ಮುನ್ಸೂಚನೆ ಕೊಡ್ತೀರಿ ತಾವು, ಕೊಟ್ಟಾಗ ಭಾಳಷ್ಟು ನಮಗೆ ಮಳೆ ಆಗತ್ತಂತ ಹೇಳ್ತೀರಿ, ಆಗಬಹುದು ಅಂತ ಅಂತಿರ್ತೀರಿ, ಮಳೆ ಆಗಲಿ. ನಮಗೂ ಭಾಳಷ್ಟು ಜನ ರೈತರು ನಾವು ರೇಡಿಯೋದಲ್ಲಿ ಹವಾಮಾನ ವರದಿಯನ್ನು ಹೇಳ್ತಾ ಇರ್ತೀವಿ. ಸರ್, ನಿನ್ನೆ ನೀವು 10 mm ಮಳೆ ಆಗತ್ತಂತ ಹೇಳಿದರೆ ನಮಗೆ ಒಂದನೇನು ಮಳೆ ಆಗಲಿಲ್ಲ, ನೀವು ಹೇಳಿದ ಸುಳ್ಳಾಯಿತು ಅಂತ ಹೇಳ್ತಿರ್ತಾರೆ. ಆಗಬಹುದು ಅಂತೇಳಿ ನಾವು ಹೇಳೋದು, ಆಗುವ ಮುನ್ಸೂಚನೆ ಇದೆ ಅಂತ ಹೇಳ್ತಾ ಇರ್ತೀವಿ ನಾವೆಲ್ಲ. ಹೌದು ಸರ್. ಇಲ್ಲಿ ಹೇಗೆ ತಾವು ಇದನ್ನು ಒಂದು ಇದನ್ನು ಮಾಡ್ತಿರೋದಕ್ಕೆ? ಈಗ ನೋಡಿ, ಹವಾಮಾನದ ಮುನ್ಸೂಚನೆ ನಾವು ಏನು ಮಾಡ್ತೀವಿ ಅಂತಂದರೆ ಅದರದ ಎಕ್ಯುರೇಸಿ ಅಂತ ಹೇಳ್ತೀವಿ, ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗುತ್ತಪ್ಪ ಅಂತಂದರೆ. ಈಗ ನಮಗೆ ಬೇಸಿಗೆಯಲ್ಲಿ ಒಂಥರ ಇರುತ್ತೆ, ಬೇಸಿಗೆ ವಾತಾವರಣ ಇರುತ್ತೆ, ನಮಗೆ ಹಾಟ್ ಏರ್ ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಒಂದು ವಾತಾವರಣ ಇರುವುದರಿಂದ ಏನಾಗುತ್ತೆ, ಅದಕ್ಕೂ ತಕ್ಷಣ ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಷ್ಟೊಂದು ನಿಖರವಾಗಿ ಹೇಳೋದು ಕಷ್ಟ, ಯಾಕಂದ್ರೆ ಇವಾಗ ಆಲ್ರೆಡಿ ನಮ್ದು ಎಷ್ಟೋ ಡೆವಲಪ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ಅಂದ್ರೆ ಮಾನ್ಸೂನ್ ಮಿಷನ್ ಕಪಲ್ಡ್ ಬೆಲ್ಟ್ ಬೇಸ್ಡ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಒಂದು ಮಾಡೆಲಿಂಗ್ ಬೇಸ್ಡ್ ಫೋರ್ಕಾಸ್ಟಿಂಗ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆದರೂ ಎಷ್ಟೋ ಪ್ರಯತ್ನಗಳು ನಡೀತಾ ಇದಾವೆ. ತಮಗೆಲ್ಲ ಗೊತ್ತಿರುವಂತೆ ಮೊದಲ ಒಂದು ಸುಮಾರು ಒಂದು 10 ವರ್ಷದಕ್ಕಿಂತ ಅಥವಾ 5 ವರ್ಷದ ಮುಂಚೆ ಯಾವ ತರ ಒಂದು ಮುನ್ಸೂಚನೆ ಕರೆಕ್ಟ್ ಆಗ್ತಾ ಇದಾವೆ, ಈಗಿನ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಅದರಲ್ಲಿ ಸುಧಾರಣೆ ಕಂಡು ಬಂದೈತಿ. ಇನ್ನೂ ಅದರ ಸುಧಾರಣೆಯನ್ನ ನಮ್ಮ ಕೇಂದ್ರದ ಹವಾಮಾನ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ಅದು ಎಕ್ಯುರಸಿ ಜಾಸ್ತಿ ಆಗ್ಬೋದು, ಇನ್ನೂ ಆಗ್ಬೋದು ಸರ್. ಡಾಕ್ಟರ್ ಶಾಂತಪ್ಪರೇ, ಮುಖ್ಯವಾಗಿ ಈ ಸಲ ಒಂದು ಮುಂಗಾರು ಯಾವಾಗ ಪ್ರಾರಂಭವಾಗ್ಬೋದು ನಮ್ಮ ರಾಜ್ಯದಲ್ಲಿ? ಈಗ ನೋಡಿ, ಮುಂಗಾರು ಮುಂದಿನ ವಾರ ಕೇರಳದಲ್ಲಿ ಪ್ರಾರಂಭವಾಗಲಿದೆ ಅಂತಕ್ಕಂಥ ಸುದ್ದಿಗಳು ಬರ್ತಿರ್ತವೆ ಅಂತ ಹೇಳ್ತಿರ್ತಾರೆ. ಆದರೆ ನಿಖರವಾಗಿ ಈ ಸಲ ನಮ್ಮಲ್ಲಿ ಮುಂಗಾರು ಈ ವರ್ಷ ಯಾವಾಗ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಏನಾದ್ರು ಮುನ್ಸೂಚನೆ ಇದೆಯಾ? ಹೌದು ಸರ್, ಈಗ ಯಾಕಂದರೆ ಅರ್ಲಿ ಫೋರ್ಕಾಸ್ಟಿಂಗ್ ಅಂತ ಇರುತ್ತೆ, ಅಂದರೆ ಮೊದಲನೇ ಒಂದು ಮುನ್ಸೂಚನೆ 15 April ನಂತರ ಒಂದು ಕೊಟ್ಟಿದ್ದಾರೆ ನಮಗೆ. ಸೊ ಅದರ ಪ್ರಕಾರ ಏನಾಗಿದೆಪ್ಪ ಅಂತಂದರೆ ಈ ವರ್ಷ ಸಹ ನಮಗೆ ಸರಾಸರಿಯಷ್ಟು ಮಳೆ, ಸಾಮಾನ್ಯ ಮಳೆ ಆಗುವ ಒಂದು ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಈಗ ಯಾವಾಗ ಪ್ರಾರಂಭ ಆಗ್ತೈತಪ್ಪ ಅಂದರೆ ನಮಗೆ ಸಾಮಾನ್ಯವಾಗಿ ನೋಡಿದ್ರೆ ಜೂನು 1 ತಾರೀಕು ನಮಗೆ ಕೇರಳ ತಲುಪ್ತೈತಿ, ಆಮೇಲೆ ಒಂದು ವಾರದ ನಂತರ ನಮ್ಮ ಕರ್ನಾಟಕಕ್ಕೆ ಅದರ ಒಂದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಸೊ ಅದೇ ರೀತಿ ಈ ವರ್ಷವೂ ಸಹ ನಮಗೆ ಈ ಮುಂಗಾರು ಒಂದು ಆರಂಭ ಕರೆಕ್ಟಾಗಿ ಸಾಮಾನ್ಯದಂತೆ ಆಗ್ತೈತಿ ಅಂತ ಒಂದು ಮುನ್ಸೂಚನೆ ಬಂದೈತಿ. ಸೊ ಇನ್ನೂ ಒಂದು ವಾರ ಅಥವಾ 15 ದಿವಸ ಅಂದರೆ ಮೇ ಒಂದು ಕೊನೆ ವಾರದಲ್ಲಿ ನಮಗೆ ನಿಖರವಾದ ಒಂದು ಮಾಹಿತಿ ಬರ್ತೈತಿ. ಸೊ ಆ ಒಂದು ಮಾಹಿತಿ ಪ್ರಕಾರ ನಾವು ಆ ಒಂದು ಇನ್ಫಾರ್ಮೇಶನ್ನ ಎಲ್ಲ ರೈತ ಬಾಂಧವರಿಗೆ ಕೊಡಲಿಕ್ಕೆ ಬಯಸ್ತೇವೆ. ಅಂದರೆ ಇನ್ನೂ 15 ದಿವಸ ರೈತರು ವೇಟ್ ಮಾಡಬೇಕು. ಎಸ್, ವೇಟ್ ಮಾಡಬೇಕು. ಆದರೂ ನಮಗೆ ಈಗಿರುವ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಮುಂಗಾರು ಸುಮಾರು ಜೂನ್ ಮೊದಲನೇ ವಾರದಲ್ಲೇ ಪ್ರಾರಂಭವಾಗುವ ಒಂದು ಲಕ್ಷಣ ಇದಾವೆ. ಸೊ ಅದನ್ನು ಒಂದು ಇಟ್ಕೊಂಡು ರೈತ ಬಾಂಧವರು ಇವಾಗಲಿಂದನೇ ತಮಗೆ ಎಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನು ಈ ಥರ ಪ್ರಾರಂಭ ಆಗ್ತೈತೆ ಅಂತ ತಿಳ್ಕೊಂಡೇ ತಾವು ಕೃಷಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಬೇಕಂತ ಹೇಳಕ್ಕೆ ಬಯಸ್ತೇನೆ ಸರ್. ಈಗ ಮುಖ್ಯವಾಗಿ ಮುಂಗಾರು ಪ್ರಾರಂಭ ಆಯಿತು ಅಂತಕ್ಕಂಥ, ಈಗ ನೋಡಿ ಮುಂಗಾರು ಚಾಲು ಆಯಿತು ಇಲ್ಲಿ ಹೆಂಗೆ ಅಸೆಸ್ ಮಾಡ್ಬೋದು ನಮ್ಮಲ್ಲಿ ಮುಂಗಾರು ಪ್ರಾರಂಭ ಆತ ಅನ್ನಲಿಕ್ಕೆ ಏನು ಒಂದು ಅದಕ್ಕೆ ಇದು ಇದಾವೆ ಅದಕ್ಕೆ ಕ್ರೈಟೇರಿಯಾ ಏನಂತ ಹೇಳ್ತಿದ್ದ ಅವಕ್ಕೆ? ಹೌದು ಸರ್, ಈಗ ಯಾಕಂದ್ರೆ ಈಗ ಮುಂಗಾರು ಯಾವಾಗ ಸ್ಟಾರ್ಟ್ ಆಯಿತು, ಈಗ ಒಂದ್ ದಿವಸ ಮಳೆ ಬಂದ್ರೆ ಮುಂಗಾರು ಸ್ಟಾರ್ಟ್ ಆಯ್ತೋ ಇಲ್ಲೋ ಹೆಂಗ್ ಗೊತ್ತಾಗುತ್ತೆ? ಸೊ ಅದಕ್ಕೆ ಏನ್ ಮಾಡಿದ್ದಾರೆ ನಮಗೆ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅವರು ಸುಮಾರು ಒಂದು 14 ಸ್ಟೇಷನ್ಸ್ ಅನ್ನ ಗುರುತು ಮಾಡಿದ್ದಾರೆ ಈ ಕೇರಳ ದಕ್ಷಿಣ ಭಾರತದಲ್ಲಿ. ಈ ಒಂದು 14 ಸ್ಟೇಷನ್ದಲ್ಲಿ ನಮಗೆ ದಿನಾಲು ಸುಮಾರು 2.5 mm ಅಂದರೆ 2.5 mmಕ್ಕಿಂತ ನಮಗೆ ಜಾಸ್ತಿ ಮಳೆಯನ್ನು ರೆಕಾರ್ಡ್ ಆಗ್ತಾ ಇತ್ತಂದರೆ 2 ದಿವಸ ಕಂಟಿನ್ಯೂಸ್ ಆಗಿ 2.5ಕ್ಕಿಂತ ಜಾಸ್ತಿ ಮಳೆ ರೆಕಾರ್ಡ್ ಆದರೆ ನಾವು ಏನಂತ ಹೇಳ್ತೀವಿ ಈಗ ಮುಂಗಾರು ಮಳೆ ಪ್ರಾರಂಭ ಆಗಿದೆ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು 14 ಸ್ಟೇಷನ್ಲಿಂದ 12 ಒಂದು 10 ಸ್ಟೇಷನ್ದಲ್ಲಿ ಈ ರೀತಿ ಒಂದು ಮಳೆಯನ್ನು ನಮಗೆ ದಾಖಲಾಯ್ತಂದ್ರೆ ಒಂದು ಕರೆ ಇದೆ. ಎಸ್ ಸರ್, ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ರವಿ. ಹಲೋ ರವಿ. ಹಲೋ. ಹಾ ರವಿ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಇದ್ರಲ್ಲ ಹವಾಮಾನ ವರದಿ, ಹೋದ ವರ್ಷ ನಮ್ಮ ಹತ್ರ ಮಳೆ ಅವ್ರು ಹೇಳ್ದಂಗ ಮಳೆ ಬಂತು ನಿಮ್ಮಲ್ಲಿ? ಎರಡನೇ ಬಿಟ್ಟು ಬಂತು. ನಿಮ್ದು ಊರ್ ಯಾವ್ದ್ರಿ ರವಿ ಅವರೇ? ಮಟಮಾರಿ. ಮಟಮಾರಿ. ಹೇಗೆ ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಬಂತ ನಿಮ್ಮಲ್ಲೆಲ್ಲ ಹತ್ತಿ ಅದು ಬೆಳೆ? ಚೆನ್ನಾಗಿ ಬಂತ ಸರ್. ನೀವೇನ್ ಹಾಕಿದ್ರಿ ಬೆಳೆಯನ್ನ? ಹತ್ತಿ ಹಾಕಿದ್ರಿ ಸರ್. ನಿಮಗೆ ಏನಾದ್ರೂ ಬೇಕಾ, ಮಾಹಿತಿ ಬೇಕಾ? ಈಗ ಮಳೆ ನಂಬರ್ ಕೊಡ್ತಾರಲ್ಲ ಲಾಸ್ಟಿಗೆ, ನೀವು ರೇಡಿಯೋ ಕೇಳ್ತಾರೆ ನಿಮಗೆ ನಂಬರ್ ಖಂಡಿತ ಕೊಡ್ತೀವಿ ನಾವು ಲಾಸ್ಟಿಗೆ. ಕೊನೆಗೆ ಇವರ ಒಂದು ಏನು ತಜ್ಞರಿದ್ದಾರೆ ಅವ್ರದ್ದು ಹವಾಮಾನ ತಜ್ಞರ ಮಾಹಿತಿ ನಿಮಗೆ ಕೊಡ್ತೀವಂತ. ಒಳ್ಳೇದು, ಧನ್ಯವಾದ ರವಿ ಅವರೇ ಕರೆ ಮಾಡಿದ್ದಕ್ಕೆ ತಮಗೆ. ಸರ್ ಹೇಳಿ, ಈಗ ಮುಂಗಾರು ಪ್ರಾರಂಭ ಆಯಿತು ಅಂತಕ್ಕಂಥದ್ದು ತಾವು ಹೇಳ್ತಾ ಇದ್ದೀರಿ, ಕಂಟಿನ್ಯೂಸ್ ಆಗಿ 3 ದಿವಸ 2.5 mm ಮಳೆ ಬಿತ್ತಪ್ಪ ಅಂತಂದರೆ ನಾವು ಅಸೆಸ್ ಮಾಡ್ಬೋದು ಚಾಲು ಆಯಿತು ಅಂತಕ್ಕಂಥದ್ದು. ಹಾಂ ಹೌದು. ಹಾಗೇನಾ? ಹಾಂ ಎಸ್, ಖಂಡಿತವಾಗಿ ನಾವು ಅದೇನು ಒಂದು 14 ಸ್ಟೇಷನ್ ಗುರುತು ಮಾಡಿದ್ದಾರೆ IMD ದವರು. ಸೊ ಈ ಒಂದು ಸ್ಟೇಷನ್ದಲ್ಲಿ ನಮಗೆ ಸತತವಾಗಿ 2-3 ದಿವಸ 2.5 mm ಜಾಸ್ತಿ ಮಳೆ ಬಂದರೆ ಈಗ ನಮಗೇನಾಗಿದೆ ಮುಂಗಾರು ಪ್ರಾರಂಭವಾಗೈತೆ ಅಂತ ನಾವು ದೃಢೀಕರಿಸ್ತಾರೆ ಸರ್. ಅಂದ್ರೆ ಈ ಸಲ ಸಾಮಾನ್ಯವಾಗಿ ಮುಂಗಾರು ಸಾಮಾನ್ಯ ಮುಂಗಾರಿದೆ ಈ ಸಲ ಕರ್ನಾಟಕದಲ್ಲಿ? ಏನು ಜಾಸ್ತಿ ಐತೆ ಅಂತೀರೋ ಅಥವಾ ಸಾಮಾನ್ಯ ಅಂದ್ರೆ ಒಂದು ಎವರೇಜ್ ಆಗಿ ಮಳೆ ಆಗತ್ತೆ ಎಲ್ಲ ಕಡೆ? ಹೌದು ಸರ್, ಈಗ 97-97.8% ಅಂದರೆ ಲಾಂಗ್ ಪೀರಿಯಡ್ ಎವರೇಜ್ ನಾವು ಮಳೆಯನ್ನು ನಾವು ಸರಾಸರಿ ಮಾಡ್ತೀವಲ್ಲ. ಸೊ ಈ ಒಂದು ಸರಾಸರಿಯಷ್ಟು, ಸರಾಸರಿಕ್ಕಿಂತ ಸ್ವಲ್ಪ ಅಂದರೆ ಸರಾಸರಿಯಷ್ಟೇ ಅಂತ ಹೇಳ್ಬೋದು ಆ ಒಂದು ಮಳೆ ದಾಖಲಾಗುವ ಒಂದು ಸಾಧ್ಯತೆ ಇದೆ. ಇದು ಸಾಮಾನ್ಯವಾಗಿ ಈಗ ನೀವು ಹವಾಮಾನ ವರದಿಯನ್ನು ನಿಮ್ಮ ಒಂದು ಕೇಂದ್ರ ಇದೆ, ಈಗ ಹವಾಮಾನ ಮುನ್ಸೂಚನಾ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸ್ಥಳೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಅಂತಿದೆ, ಇಲ್ಲಿ ಹೇಗೆ ತಾವು ಏನು ನಿಮಗೆ ಡಾಟಾಗಳು ಬರ್ತವೆ, ಏನೇನು ಮಾಹಿತಿ ಮೇಲೆ ನೀವು ಮುಂದಿನ ವಾರ ನಾಳೆ ಇಷ್ಟು ಮಳೆ ಆಗ್ಬೋದು ಅಂತಕ್ಕಂಥದ್ದು ಮಾಹಿತಿಯನ್ನು ಹೇಗೆ ಪಡ್ಕೋತೀರಿ, ಅದನ್ನು ಹೇಗೆ ನೀವು ಅನಲೈಸಿಸ್ ಮಾಡಿ ರೈತರಿಗೆ ಕೊಡ್ತಾ ಇರ್ತೀರಿ, ಏನೇನು ಇಲ್ಲಿ ಪ್ಯಾರಾಮೀಟರ್ಸ್ಗಳನ್ನು ಬಳಸ್ತಾ ಇರ್ತೀರಿ? ಹೌದು, ಕರೆಕ್ಟಾಗಿ ಕೇಳಿದ್ರೆ ಈಗ ನಾವು GKMS ಅಂತ ಒಂದು ಸಂಸ್ಥೆ, ಇದು GKMS ಅಂತ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿದೆ. ಸೊ ಇದರಲ್ಲಿ ಏನಾಗ್ತೈತಂದ್ರೆ ಇದು ಡೈರೆಕ್ಟ್ ನಮಗೆ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕನೆಕ್ಷನ್ ಇರುತ್ತೆ. ಅವರು ವಾರದಲ್ಲಿ ನಮಗೆ ಮಂಗಳವಾರ ಮತ್ತು ಶುಕ್ರವಾರದಂದು ಹವಾಮಾನದ ಮುನ್ಸೂಚನೆ ಕೊಡ್ತಾ ಇರ್ತಾರೆ. ಸೊ ಈ ಒಂದು ಹವಾಮಾನದ ಮುನ್ಸೂಚನೆ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದರೆ ಆ ತಾಲೂಕುವಾರು, ಮೊದಲೆಲ್ಲ ನಾವು ಜಿಲ್ಲಾವಾರು ಹವಾಮಾನದ ಮುನ್ಸೂಚನೆ ಮತ್ತು ಅದರ ಕೃಷಿ ಸಲಹೆಗಳನ್ನು ಕೊಡ್ತಾ ಇದ್ದೆವು. ಸೊ ಇತ್ತಿತ್ತಲಾಗಿ ಏನಾಗಿದೆ ಅಂತಂದರೆ ಎಲ್ಲ ತಾಲೂಕುಗಳಿಗೂ ಬೇರೆ ಬೇರೆ ಆಗಿರುತ್ತೆ. ಕೆಲವೊಂದು ತಾಲೂಕುಗಳು ಹೆಚ್ಚು ಕಡಿಮೆ ಮಳೆ ಒಂದು ದಾಖಲಾಗುವ ಒಂದು ಸಿಚುವೇಶನ್ ಸ್ಟಾರ್ಟ್ ಆಗಿದೆ ಈಗ ಹವಾಮಾನದ ವೈಪರೀತ್ಯ ಈ ಥರ ಒಂದು ಪರಿಸ್ಥಿತಿಯಿಂದ. ಸೊ ಅದಕ್ಕಾಗಿ ನಾವು ಈಗ ತಾಲೂಕು ಮಟ್ಟದಲ್ಲಿ ಯಾವ ಥರ ಮಳೆ ಮುಂದಿನ ಒಂದು 5 ದಿವಸ ಯಾವ ಥರ ಮಳೆ ಬರುತ್ತೆ, ಸೊ ಈ ಮಳೆ ಆಮೇಲೆ ಮಳೆ ಬಿಸಿಲು ಈ ಗಾಳಿಯ ಸ್ಪೀಡು ಈ ಥರ ಎಲ್ಲ ಒಂದು ಹವಾಮಾನದ ಮುನ್ಸೂಚನೆಯನ್ನು ರೆಡಿ ಮಾಡಿ, ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಕೃಷಿ ಸಲಹೆಗಳನ್ನು ಸಹ ನಾವು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಒಂದು ತಜ್ಞರ ತಂಡ ಒಂದು ರಚನೆ ಮಾಡಿದ್ದೇವೆ. ಎಲ್ಲ ಒಂದು ಈ ಕೀಟಶಾಸ್ತ್ರಜ್ಞರು, ರೋಗಶಾಸ್ತ್ರಜ್ಞರು, ಈ ಥರ ಬೇಸಾಯ ಶಾಸ್ತ್ರಜ್ಞರು ಎಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ರೈತರಿಗೆ ಈ ಒಂದು ಕೃಷಿ ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ಇದು ಪ್ರತಿನಿತ್ಯ ಕೊಡ್ತಾ ಇರ್ತೀರಿ ಹವಾಮಾನ ಮುನ್ಸೂಚನೆಯನ್ನ, ಅಥವಾ ವಾರದಲ್ಲಿ ಒಂದ್ ಸಲನ ಎರಡ್ ಸಲನ, ಯಾವ ರೀತಿ ರೈತರಿಗೆ ಮಾಹಿತಿ ಮುಟ್ಟಿಸ್ತಾ ಇರ್ತೀರಿ? ಇದು ನಾವು ವಾರದಲ್ಲಿ ಎರಡ್ ಸಲ ಕೊಡ್ತೀವಿ, ಬಟ್ ಕೆಲವೊಂದ್ ಸಲ ಏನಾಗುತ್ತೆ ತತ್ಕ್ಷಣದ ಮಾಹಿತಿ ಅಂತ ಕೊಡ್ತಾ ಇರ್ತೀವಿ. ಸಡನ್ ಆಗಿ ಆ ಒಂದು ದಿವಸದಲ್ಲಿ ಎರಡರಿಂದ ಒಂದು ನಾಲ್ಕೈದು ತಾಸದಲ್ಲಿ ಏನಾದರೂ ಒಂದು ಸಡನ್ ಆಗಿ ಹವಾಮಾನದಲ್ಲಿ ಏನಾದರೂ ವೈಪರೀತ್ಯ ಆಯ್ತು, ಮಳೆ ಬರುವ ಒಂದು ಸಾಧ್ಯತೆಗಳಿತ್ತ ಅಂದ್ರೆ ನಾವೇನ್ ಮಾಡ್ತೀವಿ, ತತ್ಕ್ಷಣದಲ್ಲಿ ಈಗ ವಾಟ್ಸಪ್ ಗ್ರೂಪ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ ಸರ್, ಎಲ್ಲರಿಗೆ ರೈತರಿಗೆ ತಲುಪುವ ಹಾಗೆ ಈ ಒಂದು ಇನ್ಫಾರ್ಮೇಶನ್ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗ ನೋಡ್ರಿ, ನಮ್ಮ ಜಿಲ್ಲೆ ಅಂದ್ರೆ ಸಾಕಷ್ಟು ಜನ ರೈತರಿರ್ತಾರೆ. ಹೇಗೆ ವಾಟ್ಸಪ್ ಗ್ರೂಪ್ ಮುಖಾಂತರ ಅಂದ್ರೆ ಏನೇ ಎಷ್ಟೆಷ್ಟು ಗ್ರೂಪ್ ಮಾಡ್ಕೊಂಡ್ರೆ, ಈಗ ಹೇಳಿದ್ರೆ ತಾವು ತಾಲೂಕಾ ವೈಸ್ ನಾವು ಕೊಡ್ತೀವಿ ಹವಾಮಾನ ಮುನ್ಸೂಚನೆಯನ್ನು. ಪ್ರತಿಯೊಂದು ತಾಲೂಕಿಗೂ ಮಳೆ ಪ್ರಮಾಣ ಬೇರೆ ಬೇರೆ ಇರುತ್ತೆ ಮತ್ತು ಅಲ್ಲಿ ಮುನ್ಸೂಚನೆ ಬೇರೆ ಇರ್ತವೆ, ಹೀಗಾಗಿ ಪ್ರತಿ ತಾಲೂಕಿಗೂ ಕೊಡ್ತು ಅಂತಕ್ಕಂಥ ವಿಚಾರ ಹೇಳಿದ್ರಿ. ಇಲ್ಲಿ ತಾಲೂಕಿನ ಎಲ್ಲ ರೈತರಿಗೆ ಮುಟ್ಟಬೇಕು, ಎಲ್ಲ ಕೃಷಿಕರಿಗೂ ಗೊತ್ತಾಗಬೇಕಂದ್ರೆ ಏನು, ಯಾವ ರೀತಿ ತಾಲೂಕು ವೈಸ್ ಗ್ರೂಪ್ಗಳನ್ನು ಮಾಡ್ಕೊಂಡಿರ ವಾಟ್ಸಪ್ ಗ್ರೂಪ್ಗಳನ್ನು ಹೇಗೆ? ಹಾ, ಕರೆಕ್ಟ್. ನಾವು ಈಗ ತಾಲೂಕು ವೈಸ್ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಈಗ ನಮ್ದು GKMS ವತಿಯಿಂದ ಅಲ್ಲಿ ನಾವು ರೈತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮಾಡಿದೀವಿ ಅಲ್ಲಿ ಹಳ್ಳಿಯಲ್ಲಿ. ಆ ಪ್ರೋಗ್ರಾಮ್ಸ್ಗೆಲ್ಲ ಯಾವ್ಯಾವ ರೈತರು ಅಟೆಂಡ್ ಆಗ್ತಾ ಇರ್ತಾರೆ ಅವರ ಒಂದು ನಂಬರ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಆಮೇಲೆ ಯಾರ್ಯಾರು ನಮ್ದು ಕೇಂದ್ರಕ್ಕೆ ಬಂದು ಈ ಒಂದು ಮುನ್ಸೂಚನೆಯನ್ನು ಪಡೀಲಿಕ್ಕೆ ಇಚ್ಛಿಸ್ತಾ ಇರ್ತಾರೆ ಅವ್ರ ನಂಬರ್ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಕೃಷಿ ಮೇಳಕ್ಕೆ ಬಂದ ರೈತರಿಗೂ ಅಥವಾ ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿದ ತಕ್ಷಣ ಅಲ್ಲಿ ನಾವು ಅವ್ರದ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರಲ್ಲ, ಆ ಒಂದು ಇನ್ಫಾರ್ಮೇಶನ್ ಥ್ರೂನು ನಾವು ಎಲ್ಲ ಅವ್ರ ನಂಬರ್ಗಳ ಕಲೆಕ್ಟ್ ಮಾಡಿ ಈ ಒಂದು ವಾಟ್ಸಪ್ ಗ್ರೂಪಿಗೆ ಹಾಕಿ ಅವರಿಗೆ ಒಂದು ತಲುಪುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮದು IMD ವತಿಯಿಂದ ಏನಾಗಿದೆಯಪ್ಪ ಅಂತಂದರೆ ಎಲ್ಲ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಸಹ ಈ ಒಂದು ಹವಾಮಾನದ ಮುನ್ಸೂಚನೆ ಮುಟ್ಟಬೇಕು. ಸೊ ಆ ಒಂದು ಲೆವೆಲ್ದಲ್ಲಿ ತಾವು ಅವರ ಒಂದು ನಂಬರ್ಗಳನ್ನು ಕಲೆಕ್ಟ್ ಮಾಡಿ ಅವರಿಗೂ ಸಹ ಈ ಒಂದು ಇನ್ಫಾರ್ಮೇಶನ್ ತಲುಪುವ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಸದ್ಯದಲ್ಲಿಯೂ ಸಹ ನಾವು ಏನು ಮಾಡ್ತೀವಿ, ಎಲ್ಲ ಗ್ರಾಮ ಪಂಚಾಯತಿ ಲೆವೆಲ್ಗೆ ಈ ಒಂದು ಹವಾಮಾನದ ಮುನ್ಸೂಚನೆ ಮುಟ್ಟಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಈಗ ರಾಯಚೂರು ಜಿಲ್ಲೆಗೆ ಬಂದಾಗ ಸ್ಥಳೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ವಿಜ್ಞಾನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿದೆ, ಈ ರೀತಿ ಮತ್ತೆ ಬೇರೆ ಬೇರೆ ಕಡೆ ಏನಾದ್ರು ಮಾಡಿದಿರ ತಾವು, ಅಥವಾ ಇಲ್ಲಷ್ಟೇ ಇದೆ ಬ್ರಾಂಚ್ ಹೇಗೆ? ಇಲ್ಲ, ಈಗ ನಮ್ಮದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಬೀದರ್ದಲ್ಲಿ ಇದೆ ಇದೇ ಥರ ಒಂದು GKMS ಅಂತ ಹೇಳಿ. ಆಮೇಲೆ ಬಳ್ಳಾರಿ ಹಗರಿದಲ್ಲಿದೆ, ನಮ್ಮ ಹಗರಿ ಫಾರ್ಮ್ನಲ್ಲಿದೆ. ಆಮೇಲೆ ಯಾದಗಿರಿ ಡಿಸ್ಟಿಕ್ದು ಕೌಡಿಮಟ್ಟಿಯಲ್ಲಿದೆ. ಆಮೇಲೆ ಕೊಪ್ಪಳ ಜಿಲ್ಲೆ ಒಂದು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಈ ಥರ ಒಂದು ನಾಲ್ಕೈದು ಒಂದು ಘಟಕಗಳು ಪ್ರಾರಂಭವಾಗಿದೆ. ಮೊದಲು ಅಂದರೆ ಆಯಾ ಜಿಲ್ಲೆಗೆ ಅವ್ರು ಮಾಹಿತಿ ಕೊಡ್ತಿರ್ತಾರೆ ರೈತರಿಗೆ. ಸೊ ಇದು ಮೊದಲು ನಾವು ಏನಾಗಿತ್ತು, ಈ ಒಂದು ಭಾಗದಲ್ಲಿ ಎರಡೇ ಕೇಂದ್ರಗಳಿದ್ದು ಸರ್. ಆಮೇಲೆ ಈಗ ಏನಾಗ್ಬಿಟ್ಟು ಮಾಡಿದಾರೆ ಅಂದರೆ ಎಲ್ಲಾ ಜಿಲ್ಲೆಗೆ ಒಂದೊಂದು ಈ ತರ ಒಂದು ಹವಾಮಾನದ ವರದಿ ಕೊಡುವ ಒಂದು ಅದರ ಇಂಪಾರ್ಟೆನ್ಸ್ ನೋಡಿ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಈ ಒಂದು ಹವಾಮಾನ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. ಆ ಒಂದು ಕೇಂದ್ರಗಳಿಂದ ನಾವು ವಾರ ವಾರ ಈ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ಕೊಡುವ ವ್ಯವಸ್ಥೆ ಇದೆ. ಈಗೊಂದು ಪ್ರಕಟಣೆಯನ್ನು ಕೇಳೋಣ, ನಂತರ ಕಾರ್ಯಕ್ರಮ ಮುಂದುವರಿಸುವಂತ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನೇರ ಫೋನ್ ಕಾರ್ಯಕ್ರಮಕ್ಕೆ ರೈತರಿಗೆ ಸ್ವಾಗತ. ರೈತ ಬಂದರೆ ಹವಾಮಾನ ಮುನ್ಸೂಚನೆ ಕುರಿತಾದಂತಹ ಒಂದು ಕಾರ್ಯಕ್ರಮ, ನೇರ ಫೋನ್ ಕಾರ್ಯಕ್ರಮ ನಡೀತಾ ಇದೆ. ಹವಾಮಾನದ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಪಡ್ಕೋತಾವು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2233365, STD ಕೋಡ್ ಸಂಖ್ಯೆ 08532, ಇನ್ನೊಂದು ಫೋನ್ ಸಂಖ್ಯೆ 9449871722. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ವಿಶೇಷವಾಗಿ ಹವಾಮಾನ ಮುನ್ಸೂಚನೆ ಬಗ್ಗೆ ರೈತರು ಮಾಹಿತಿಯನ್ನು ಪಡ್ಕೋಬಹುದು. ಒಂದು ಫೋನ್ ಕರೆ ಬರ್ತಾ ಇದೆ, ಫೋನ್ ಕರೆಯನ್ನು ತಗೊಳ್ಳೋಣ. ಕಟ್ಟಾಗಿದೆ ಫೋನ್ ಕರೆ, ಕಟ್ಟಾಗಿದೆ. ಹೇಳಿ ಡಾಕ್ಟರ್ ಶಾಂತಪ್ಪರೆ, ಮುಖ್ಯವಾಗಿ ಈ ಹವಾಮಾನದಲ್ಲಿ ಏನೇನು ಮಾಹಿತಿ ಕೊಡ್ತೀರಿ? ಈಗ ಮಳೆದ ಪ್ರಮಾಣ ಅಷ್ಟೇ ಕೊಡ್ತಾ ಇರ್ತೀರ ತಾವು, ಏನೇನು ಮಾಹಿತಿ ರೈತರಿಗೆ ಹೋಗುತ್ತೆ, ಇದರಲ್ಲಿ ಏನೇನು ಪ್ಯಾರಾಮೀಟರ್ಗಳನ್ನು ಕೊಡ್ತೀರಿ? ಈಗ ನಾವು ಕೃಷಿ ಚಟುವಟಿಕೆಗಳ ಕೈಗೊಳ್ಬೇಕಪ್ಪ ಅಂತಂದ್ರೆ ಮಳೆ ಅಷ್ಟೇ ಮುಖ್ಯವಾಗಲ್ಲ. ಇದರಲ್ಲಿ ನಾವು ಬಿಸಿಲು ಯಾವ ಪ್ರಮಾಣದಲ್ಲಿ ಇರುತ್ತೆ, ಎಷ್ಟು ತಾಸು ಬಿಸಿಲಿನ ಅವಧಿ ಇರುತ್ತೆ, ಆಮೇಲೆ ಗಾಳಿ ಯಾವ ತರ ಯಾವ ದಿಕ್ಕಿನಲ್ಲಿ ಬೀಸ್ತಾ ಇರುತ್ತೆ, ಯಾವ ಸ್ಪೀಡಲ್ಲಿ ಬೀಸ್ತೈತಿ, ಆಮೇಲೆ ಆರ್ದ್ರತೆ ಪ್ರಮಾಣ. ಸೊ ಎಲ್ಲ ಈ ಬೆಳೆಗಳಲ್ಲಿ ಏನಾಗುತ್ತೆ, ಕೆಲವೊಂದು ಆರ್ದ್ರತೆ ಜಾಸ್ತಿ ಇದ್ರೆ ಕಡಿಮೆ ಇದ್ದರೆ ಕೆಲವೊಂದು ರೋಗ ಮತ್ತು ಕೀಟಗಳು ಬರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಈ ರೀತಿ ಈ ಒಂದು ಯಾವ್ಯಾವ ಮುಖ್ಯವಾದ ಅಂಶಗಳು ಕಾರಣ ಆಗ್ತವೆ ನಮ್ಮ ಕೃಷಿ ಚಟುವಟಿಕೆ ಕೈಗೊಳ್ಳೋಕ್ಕೆ, ಸೊ ಅವೆಲ್ಲ ಒಂದು ಅಂಶಗಳನ್ನು ನಾವು ಈ ಮುನ್ಸೂಚನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಹೇಗೆ ಇಲ್ಲಿ ತಾಲೂಕು ವೈಸು ತಾವು ಹೇಗೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳಿಗೆ ಯಾವ ರೀತಿ ಕೊಡ್ತಾ ಇರ್ತೀರಿ ರೈತರಿಗೆ, ಅಥವಾ ವಾಟ್ಸಪ್ಗಳನ್ನು ಮಾಡಿದಿರಿ? ಈಗ ರೈತರಿಗಾಗಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದು ಸಂಸ್ಥೆಗಳಿರ್ತವೆ, ಕೃಷಿ ಇಲಾಖೆ ಇರ್ತವೆ, ಬೇರೆ ಬೇರೆ ಇಲಾಖೆಗಳಿರ್ತವೆ ಕೃಷಿಗೆ ಸಂಬಂಧಿಸಿದಂಥ ಇಲಾಖೆಗಳು, ಅಲ್ಲೆಲ್ಲ ಹೇಗೆ ಕೊಡ್ತಾ ಇರ್ತೀರಿ ಮಾಹಿತಿಯನ್ನು? ಒಂದು ಕರೆ ಇದೆ. ಇಲ್ಲ, ಕರೆ ಕಟ್ಟಾಗಿದೆ, ಹೇಳಿ. ಕರೆಕ್ಟ್. ಈಗ ನಾವು ಕೃಷಿ ಇಲಾಖೆ ಅಂದರೆ ಎಲ್ಲ ಕೃಷಿ ಇಲಾಖೆಗಳು ಫಸ್ಟಿಗೆ ನಾವು ಏನು ತಾಲೂಕುವಾರು ಈ ವಾಟ್ಸಪ್ ಗ್ರೂಪ್ಗಳನ್ನು ತಯಾರು ಮಾಡಿದೆವು. ಸೊ ಆವಾಗ ಫಸ್ಟ್ ಪ್ರಿಫರೆನ್ಸ್ ನಾವೇನು ಮಾಡಿದೆವು, ಎಲ್ಲ ಕೃಷಿ ಅಧಿಕಾರಿಗಳನ್ನು ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೇವೆ. ಆರ್ ಎಸ್ ಕೆ ತ್ರೂ ಎಲ್ಲ ಆರ್ ಎಸ್ ಕೆ ಯಾವ್ಯಾವ ಕೃಷಿ ಅಧಿಕಾರಿಗಳಿದ್ದಾರೆ ಅವ್ರದ್ದು ಫಸ್ಟ್ ಹಾಕಿದ್ದೇವೆ. ಸೊ ಮುಂದಿನ ದಿನಮಾನಗಳಲ್ಲಿ ನಾವು ಗ್ರಾಮ ಪಂಚಾಯತಿಯ ಒಂದು ಅಧಿಕಾರ ವೃಂದದ್ದು ಸಹ ಹಾಕಲಿಕ್ಕೆ ಇಷ್ಟಪಟ್ಟಿದ್ದೇವೆ. ಅವ್ರದ್ದು ಒಂದು ಸದ್ಯದಲ್ಲೇ ನಾವು ಅವರಿಗೂ ಸಹ ಒಂದು ಈ ತಲುಪಿಸುವ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಮುಖ್ಯವಾಗಿ ಮುಂಗಾರು ಪ್ರಾರಂಭ ಆತಂದರೆ ರೈತರು ಸಾಮಾನ್ಯವಾಗಿ ಬೆಳೆಗಳ ಬಗ್ಗೆ ಹೋಗ್ತಿರ್ತಾರೆ. ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳು ವಿಶೇಷವಾಗಿ ತೊಗರಿ ಹೆಚ್ಚಿಗೆ ಬರ್ತಾ ಇದೆ ಪ್ರತಿ ವರ್ಷವೂ, ಆಮೇಲೆ BT ಹತ್ತಿ, ಯಾಕಂದರೆ ಈ ಸಲ ಹತ್ತಿ ಧಾರಣೆ ಭಾಳಷ್ಟು ಸಲುವಾಗಿ ರೈತರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹತ್ತಿ ಬೆಳೆಗೆ ಹೋಗ್ಬೋದು ಅಂತಕ್ಕಂಥ ಒಂದು ಸೂಚನೆಗಳು ಕಾಣಿಸ್ತಿದ್ದಾವೆ. ಒಂದು ಕರೆ ಇದೆ, ಫೋನ್ ಕರೆಯನ್ನು ನೋಡೋಣ. ಹಲೋ, ಹೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಜೂಕೂರಿಂದ ಭೀಮನಗೌಡ ಪಟ್ಟೆ ಸರ್. ಭೀಮನಗೌಡ್ರಿ, ಕೇಳಿ, ಪ್ರಶ್ನೆ ಕೇಳಿ ಗೌಡ್ರಿ. ಏನ್ ನಡೆದಿದೆ ಕೆಲಸ? ನಮ್ಮದು ಈ ಕೆಲಸ ಏನಿಲ್ರಿ, ಎಲ್ಲ ಭತ್ತ ಕಟಾವ್ ಆಗಿದೆ ಸರ್, ಆಮೇಲೆ ಹತ್ತಿ ಗಿಡ ಎಲ್ಲ ಕಟಾವ್ ಆಗಿದೆ ಸರ್. ಈಗ ನಾವು ಮುನ್ಸೂಚನೆ, ಹವಾಮಾನದ ಮುನ್ಸೂಚನೆ ಒಂದು ಹೋದ ವರ್ಷ ಸ್ವಲ್ಪ ಮಾಮೂಲಿ ಅದ ಅಳತಿಗಾಯ್ತ್ರಿ ಮಳೆ. ಹೌದು, ಈ ವರ್ಷ ಕೂಡ ಹಾಗೆ ಇದೇನೆ, ಏನು ಹೆಚ್ಚಿಗಿದೆ ಅಂತ ನನ್ನ ಕ್ವಶನ್ ಸರ್. ಸರ್, ಈಗ ನಮಗೆ ಈಗ ಸದ್ಯಕ್ಕೆ ಲಭ್ಯ ಇರುವ ಮಾಹಿತಿ ಪ್ರಕಾರ ಏನಾಗಿದೆಯಪ್ಪ ಅಂತಂದರೆ, ನಮಗೆ ಅಷ್ಟೇ ಸಾಮಾನ್ಯ ಏನು ನಾವು ನಮ್ಮ ಪ್ರದೇಶದಲ್ಲಿ ನೋಡ್ತಾ ಇರ್ತೀವಿ ಆ ಒಂದು ಅಷ್ಟೇ ಮುನ್ಸೂಚನೆ ಇದೆ. ಅದಕ್ಕಿಂತ ಜಾಸ್ತಿ ಆಗುವ ಒಂದು ಸಾಧ್ಯತೆಗಳು ಆ ಥರ ಏನು ಮುನ್ಸೂಚನೆ ಇಲ್ಲ. ಸೊ ಇನ್ನೂ ಒಂದು ವಾರ ಅಥವಾ 15 ದಿವಸದ ನಂತರ ನಮಗೆ ಇನ್ನೊಂದು ಸೆಕೆಂಡ್ ಮುನ್ಸೂಚನೆ ಬರುತ್ತೆ. ಇನ್ನೇನು ಸರ್, ಇನ್ನೊಂದ್ರೆ ಈಗ ಹೋದ ವರ್ಷ ಶಿವರಾತ್ರಿ ಮತ್ತು ಉಗಾದಿಗೆಲ್ಲ ಮಳೆ ಬಿದ್ದಿತ್ತು ಸರ್. ಈ ವರ್ಷ ಇನ್ನ ಉಗಾದಿ ಹೋಯ್ತ್ರಿ, ಇನ್ನ ಮಳೆ ಇಲ್ಲ. ಈಗ ಒಂದು ಖುಷಿ, ಈಗ ಎಲ್ಲ ಹತ್ತಿಗೆ ಹತ್ತಿ ಕಟ್ಟಿಗೆ ಎಲ್ಲ ಕುಂಟೆ ಹೊಡೆದು ಎಲ್ಲ ಸ್ವಚ್ಛ ಮಾಡಿದ್ರು ಸರ್. ಈಗ ಅದನ್ನ ಮಾಗಿ ಮಾಡ್ಲಿಕ್ಕೆ ಈಗ ಒಂದು ಉಳಿಮೆ ಮಾಡ್ಲಿಕ್ಕೆ ಒಂದು ಮಳೆ ಬೇಕಲ್ಲ ಸರ್. ಹಾ, ಕರೆಕ್ಟ್ ಗೌಡ್ರಿ. ಯಾಕಂದ್ರೆ ನಮ್ಗೆ ಪೂರ್ವ ಮುಂಗಾರು ಮಳೆ ಬೇಕಾಗತ್ತೆ ರೈತರಿಗೆ. ಈ ಪೂರ್ವ ಮುಂಗಾರು ಮಳೆ ಬಂತಂದ್ರೆ ನಮ್ಮ ಕೃಷಿ ಉಳಿಮೆ ಆಲ್ರೆಡಿ ನೀಗ್ಲಿಲ್ಲ, ಮಳೆ ಕಡಿಮೆ ಆಯ್ತು, ಪೂರ್ವ ಮುಂಗಾರು ಆಗ್ಲಿಲ್ಲ ಅಂತ ಅನ್ಸುತ್ತೆ ನಮಗೆ. ಹಾ, ಹೌದು ಸರ್, ಕರೆಕ್ಟ್. ಈ ಪೂರ್ವ ಮುಂಗಾರದಲ್ಲಿ ನಮಗೆ ಈ ಸಲ ಮಳೆನೇ ಆಗ್ಲಿಲ್ಲ. ಹೌದು. ಸೊ ಇನ್ನೇನು ಈಗ ಮೋಸ್ಟ್ಲಿ ತಾವೆಲ್ಲ ಗಮನಿಸಿದಿರಿ, ಈಗ 2 ದಿವಸದಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ವಾತಾವರಣದಲ್ಲಿ. ಆಗಿದೆ ಸರ್, ಈಗ 3-4 ದಿನದಿಂದ ಮೋಡ ಹಾಕದ ವಾತಾವರಣ ಇದೆ ಸರ್, ಅಲ್ಲಿ ತುಂತುರು ಮಳೆ ಇದೆ ಸರ್ ಅಷ್ಟೇ. ಹೌದೌದು, ಸ್ವಲ್ಪ ತುಂತುರು ಮಳೆ, ಅದೇನು ನಮಗೆ ಸಾಕಾಗಲ್ಲ. ಸೊ ನಾವು ಒಳ್ಳೆ ಒಂದು ಮುಂಗಾರು ಹಂಗಾಮ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಪೂರ್ವ ಮುಂಗಾರದಲ್ಲಿ ನಮಗೆ ಮಳೆ ಬರುವ ಅವಶ್ಯಕತೆ ಜಾಸ್ತಿನೇ ಇದೆ. ಸೊ ಅದ್ರ ಪ್ರಕಾರ ನಮಗೆ ಮೋಸ್ಟ್ಲಿ ಇನ್ನೊಂದು ವಾರ ಅಥವಾ ಮೇ ಒಂದು ಕೊನೆ ವಾರದಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಸೊ ನೋಡೋಣ. ಹೌದು ಸರ್, ನಾ ರೇಟ್ ಕೇಳಿದ್ರಿ, ಈಗ June 1 ಸ್ಟಾರ್ಟ್ ಅಂತ ಹೇಳಿದ್ರಿ ನೀವು. ಈಗ June 1 ಅಂದ್ರೆ ನಮ್ಗೆ ರೈತರಿಗೆ ಕೆಲಸ ಮಾಡ್ಲಿಕ್ಕೆ ಮತ್ತೆ June 15 ಹತ್ತಿ ಬಿತ್ತನೆ ಮಾಡ್ಬೇಕು ಸರ್, ಹಂಗಾದ್ರೆ ಚೆನ್ನಾಗಿ ಬರ್ತೆ. ಹಂಗಾಗಿ ಮಳೆ ವಾತಾವರಣ ಹೇಗಿದೆ ಅಂತ ಮಾಡಿದ್ರು ಸರ್. ಕರೆಕ್ಟ್ ಕರೆಕ್ಟ್. ಅಂದ್ರೆ June 1 ಅಂತ ಅನ್ನೋಕ್ಕಿಂತ June 1 ನಮ್ಗೆ ಅದು ಮುಂಗಾರು ನಮ್ಗೆ ಪ್ರವೇಶ ಮಾಡ್ತೈತಿ. ಬಟ್ ನಮ್ಗೆ June 1 ನಾವೆಲ್ಲ ಮೊದಲು ಹೇಳ್ತಾ ಇರ್ತೀವಲ್ಲ June 7 ಅಂತ ಹೇಳ್ತಾರ. ಸೊ ಅದೇ ಥರ ಅದೇ ಒಂದು ವಾಡಿಕೆ ಪ್ರಕಾರನೇ ನಮಗೆ ಮುಂಗಾರು ಹಂಗಾಮ ಪ್ರಾರಂಭ ಹೋಗುವ ಲಕ್ಷಣಗಳು ಈಗ ಮುನ್ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಆ ಥರ ಈಗ ಪೂರ್ವ ಮುಂಗಾರು ಮಳೆ ನಮಗೆ ಅಂದರೆ ಇನ್ನೊಂದು ವಾರ ಅಥವಾ ವಾರದಲ್ಲಿ ಬರುವ ಸಾಧ್ಯತೆಗಳಿದ್ದಾವೆ. ಈ ಪೂರ್ವ ಮುಂಗಾರು ಮಳೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಲೋಕಲ್ ಕಂಡೀಷನ್ದಲ್ಲಿ ಯಾವ ಥರ ಬಿಸಿಲಿರುತ್ತೆ, ಈ ಗಾಳಿ ಯಾವ ಕಡೆ ಬೀಸ್ತಾ ಇರುತ್ತೆ, ಈ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಈಗ ಬರ್ತಾ ಇದೆ, ನಮ್ಮದು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆಗೈತೆ ಮಳೆ, ಪೂರ್ವ ಮುಂಗಾರು ಬರ್ತಾ ಇಲ್ಲ ನಮ್ ದಕ್ಷಿಣ ಕರ್ನಾಟಕದಲ್ಲಿ ಬಂದಿತ್ತು, ಹಾವೇರಿ ಧಾರವಾಡ ಆ ಕಡೆ ಎಲ್ಲ ಮಳೆ ಬರ್ತಾ ಇದೆ ಸರಿಯಾಗಿ. ಸೊ ನಮ್ಗೆ ರಾಯಚೂರು ಒಂದು ರಾಯಚೂರು ಬಳ್ಳಾರಿ ಬಹಳ ಕಡಿಮೆ ಇದೆ ಮಳೆ, ಬಂದೇ ಇಲ್ಲ ನಮ್ಗೆ. ಹಾಗೇನೆ ಎಲ್ಲ ರೈತರಿಗೆ ರೈತರ ಸತೆ ಒಂದು ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು ಸರ್, ಅಂದಾಗ ಮಾತ್ರ ಮಳೆ ಚೆನ್ನಾಗಿ ಆಗ್ತದೆ ಸರ್. ಹಾ ಒಳ್ಳೆ ಮಾತು ಹೇಳದಿರ್ತಾವು. ಸೊ ರೈತರು ಸಹ ಈ ಒಂದು ಅವಶ್ಯವಾದ ಒಂದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಎಲ್ಲ ಈಗೇನು ಯಾವ ರೈತರು ಎಲ್ಲ ಕೇಳ್ತಾ ಇದಾರೆ, ಕೇಳುವ ರೈತ ಬಂದವರಿಗೆ ವಿನಂತಿ. ಸೊ ತಾವು ಈ ಒಂದು ಏನ್ ಹೇಳ್ತಾ ಇದಾರೆ ಗೌಡ್ರು, ಸೊ ಇದ್ರ ಪ್ರಕಾರ ತಾವು ತಮ್ಮ ಹೊಲಗಳಲ್ಲಿ ಬದುಗಳ ಮೇಲೆ ಗಿಡಗಳನ್ನು ಬೆಳೆಸ್ರಿ. ಗಿಡಗಳಂತ ಅಷ್ಟೇ ಅಲ್ಲ, ತಮಗೇನು ಫಸಲು ಕೊಡ್ತದೆ ಅದರಲ್ಲಿಂದ ಹಣ್ಣಿನ ಗಿಡಗಳಾಗಲಿ ಅಥವಾ ಈ ಒಂದು ಕರಿಬೇವು ಗಿಡ ಆಗಲಿ, ಈ ತರ ಒಂದು ತಮಗೆ ಅದರಲ್ಲಿಂದ ಆದಾಯ ಬರುವ ಗಿಡಗಳನ್ನು ಸಹ ತಾವು ಬದುಗಳ ಮೇಲೆ ಅಥವಾ ಎಲ್ಲೆಲ್ಲಿ ತಾವು ಹೊಲಗಳನ್ನು ಏನು ಉಳುಮೆ ಮಾಡ್ತಾ ಇರೋದಿಲ್ಲ, ಪಾಳು ಬಿದ್ದುವರ ಭೂಮಿಯಲ್ಲಿ ತಾವು ಈ ತರ ಒಂದು ಗಿಡಗಳನ್ನು ಬೆಳೆಸಿ ಒಳ್ಳೆ ಒಂದು ವಾತಾವರಣ ಮೇಂಟೈನ್ ಮಾಡಿದ್ರೆ ನಮ್ಗೇನಾಗುತ್ತೆ, ಒಂದು ಈ ಮಳೆಯಲ್ಲಿ ಏರುಪೇರು ಆಗೋದು ಕಡಿಮೆ ಆಗುತ್ತೆ. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಕೇಳಿ ಕೇಳಿ, ರೇಡಿಯೋ ಬಹಳಷ್ಟು ಕೇಳ್ತಿರ್ತಾರೆ. ಭೀಮನಗೌಡ ಜೋಕೂರು ಅವರು ಸಾಕಷ್ಟು ಕಾರ್ಯಕ್ರಮ ಕೇಳ್ತಿರ್ತಾರೆ, ಕೃಷಿ ಕಾರ್ಯಕ್ರಮ ಕೇಳ್ತಿರ್ತಾರೆ. ಮಳೆ ಆದ್ಮೇಲೆ ಈ ಒಂದು ನೇರ ಫೋನಿನ ಕಾರ್ಯಕ್ರಮ ರೈತರಿಗಾಗಿ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡ್ ಸರ್. ಹೌದೌದು ಮಾಡ್ತೀವಿ ಖಂಡಿತ ನಾವು, ಯಾಕಂದ್ರೆ ಈ ಜೂನ್ ಚಾಲು ಆತಂದ್ರೆ ಹೊಸ ಹೊಸ ಕಾರ್ಯಕ್ರಮಗಳು, ಫೋನಿನ ಕಾರ್ಯಕ್ರಮ, ಹೊಸ ಬೆಳೆಗಳ ಬಗ್ಗೆ, ಬೆಳೆಗಳ ಬೇಸಾಯ ಇರಬಹುದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗೌಡ್ರಿ ನಾವು. ಓಕೆ ಸರ್, ನಮಸ್ತೆ. ಒಳ್ಳೇದು, ಧನ್ಯವಾದ. ಡಾಕ್ಟರ್ ಶಾಂತಪ್ಪರು ಹೇಳಿಗ, ಮುಂಗಾರು ಅಂತಂದರೆ ಮುಂಗಾರು ಬೆಳೆಗಳ ಬಿತ್ತನೆ ಪ್ರಾರಂಭ ಮಾಡ್ತಾರೆ ಜೂನಲ್ಲಿ, ಜೂನ್ 15 ನಂತರ ಅನ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡುವ ಹಾಗೆ ಜುಲೈನಲ್ಲೇ ಜಾಸ್ತಿ ಒಂದು ಹಸಿ ಆಗತ್ತೆ, ಜುಲೈನಲ್ಲೇ ರೈತರು ಪ್ರಾರಂಭ ಮಾಡೋದು. ಹೌದೌದು, ಜೂನ್ ಕೊನೆಯ ವಾರ, ಇಲ್ಲಿಗ ಜುಲೈದಲ್ಲೇ ಜಾಸ್ತಿ ಅಲ್ಲ. ರೈತರು ಮುಂಗಾರು ಬೆಳೆಗಳಿಗೆ ಬಂದಾಗ ಮುಖ್ಯವಾಗಿ ತೊಗರಿ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ. ತೊಗರಿಗೆ ಬಂದಾಗ ಯಾವ ಒಂದು ತಳಿಗಳು ಜಾಸ್ತಿ ನಿಮ್ಮ ವಿಶ್ವವಿದ್ಯಾಲಯದಿಂದ ಇದಾವೆ, ಯಾವ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ, ತಳಿಗಳು ಯಾವ ಲಭ್ಯತೆ ಸಿಗ್ತವೆ? ಸೊ ಈ ಒಂದು ನಮ್ಮ ಭಾಗದಲ್ಲಿ ತೊಗರಿ, ಈಗ ನಮ್ಮದು ಗುಲ್ಬರ್ಗ ಬರಲಿ ಅಥವಾ ಯಾದಗಿರಿ, ನಮ್ಮ ಈಗ ರಾಯಚೂರು ಜಿಲ್ಲೆಯೂ ಸಹ ತೊಗರಿನ ಜಾಸ್ತಿ ಹಾಕ್ತಾ ಇರ್ತಾರೆ ಸರ್. ಈ ಒಂದು ತೊಗರಿಗೆ ಬಂದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಮಗೆ TS3R ಅಂತ ಹೇಳಿದ್ವಿ ಒಣ ಬೇಸಾಯಕ್ಕಾಗಿ, ಅದು ನಮಗೆ ಸುಮಾರು 145-150 ದಿವಸಗಳಲ್ಲಿ ಬರ್ತೈತೆ, ಕಡಿಮೆ ಅವಧಿಯ ತಳಿ ಅಂತ ಹೇಳ್ಬೋದು. ಇದು ಮತ್ತೆ ನಮಗೆ ಏನಾಗುತ್ತೆ, ನಟೆ ರೋಗ ಒಂದು ನಿರೋಧಕ ತಳಿ. ರೈತರು ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ, ಈ ನಟೆ ರೋಗ ಬರ್ತಾ ಇರುತ್ತೆ ತೊಗರಿಯಲ್ಲಿ ಸರ್ವೇ ಸಾಮಾನ್ಯವಾಗಿ, ಅದಕ್ಕಾಗಿ ನಟೆ ರೋಗ ನಿರೋಧಕ ಈ ಒಂದು TS3R ಹಾಕ್ಬೇಕು. ಆಮೇಲೆ ಸ್ವಲ್ಪ ನೀರಿನ ಒಂದು ಅನುಕೂಲ ಇತ್ತಪ್ಪ ಅಂತಂದ್ರೆ ದೀರ್ಘಾವಧಿ ತಳಿಗೆ ಹೋಗ್ತಾ ಇದ್ರೆ ಅವರು BSMR 736 ಅಂತ ಒಂದು ತಳಿ ಇದೆ ಸರ್. BSMR ದೀರ್ಘಾವಧಿ ತಳಿ, ದೀರ್ಘಾವಧಿ ತಳಿ ಇದು ಸುಮಾರು 180 ದಿನಗಳ ಸಹ ದಿನಗಳ ಒಂದು ಟೈಮ್ ತಗೊಳ್ತೈತಿ. ಆಮೇಲೆ ಮತ್ತೆ ಮಧ್ಯಮಾವಧಿ ತಳಿ ಅಂದ್ರೆ ನಾವು GRG 811 ಅಂತ ಹೇಳ್ತೀವಿ, ಅದು ಸುಮಾರು 160-165 ದಿವಸಗಳಲ್ಲಿ ಬರ್ತೈತಿ. ಸೊ ಈ ತರ ಒಂದು ತಳಿಗಳನ್ನು ರೈತ ಬಾಂಧವರು ತಗೋಬೇಕು. ಈಗ ಮುಂಗಾರು ಸ್ಟಾರ್ಟ್ ಆಯ್ತು ಹಂಗಾಮ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಿಂದ ಈ ಒಂದು ತಳಿಗಳ ಒಂದು ವಿತರಣೆ ಸಿಗ್ತಾವ ನಿಮ್ಮಲ್ಲಿ ಸಿಗ್ತಾವೆ. ಸ್ವಲ್ಪ ರೈತ ಬಾಂಧವರು ಮುಂಚಿತವಾಗಿ ಬಂದು ಈ ಒಂದು ಏನಾಗುತ್ತೆ ಬೀಜಗಳನ್ನ ಖರೀದಿ ಮಾಡಿಕೊಂಡು ತಾವೊಂದು ಬೆಳೆಯಬಹುದು. ಇನ್ನ BT ಹತ್ತಿಯನ್ನ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಾರೆ? BT ಹತ್ತಿಯನ್ನ ಸಾಕಷ್ಟು ಹಾಕ್ತಿರ್ತಾರೆ, ಈ ವರ್ಷ ಅಂತೂ ಜಾಸ್ತಿ ಬರಬಹುದು, ಯಾಕಂದ್ರೆ ಧಾರಣೆ ಎಲ್ಲ 10,000 11,000 12,000 ತನಕ BT ಹತ್ತಿ ಒಂದು ಧಾರಣೆ ಇದೆ ಸಲ. ಕರೆಕ್ಟ್, ಯಾಕಂದ್ರೆ ಈ ವರ್ಷದಲ್ಲಿ ನಮಗೆ BT ಹತ್ತಿಯ ಒಂದು ಧಾರಣೆ ಜಾಸ್ತಿ ಆಗೋದ್ರಿಂದ ಆಲ್ರೆಡಿ ರೈತ ಬಾಂಧವರು ಕೇಳ್ತಾ ಇರ್ತಾರೆ ನಮ್ಮ ಕೃಷಿ ವಿಜ್ಞಾನಗಳ ವಿಷಯದಲ್ಲಿ ರಾಯಚೂರಿಗೆ ಬಂದು. ಸೊ ಯಾವ ತಳಿ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ಆ ತರ ಒಂದು ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ತಮಗೆ ಆಲ್ರೆಡಿ ಈಗ ತಾವು ಗೊತ್ತಿದೆ ಸುಮಾರು ಕಂಪನಿಗಳ ಒಂದು ಕರೆ ಇದೆ. ಹಲೋ ಹಲೋ, ಹಾ ಕೇಳಿ, ಪ್ರಶ್ನೆ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಲೋ, ಕರೆ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ಕಟ್ಟಾಗಿದೆ. BT ಹತ್ತಿ ಬಗ್ಗೆ ಹೇಳ್ತಾ ಇದ್ರಿ. BT ಹತ್ತಿ ಯಾಕಂದರೆ ಬೀಜಗಳು ಅಷ್ಟೇ ತುಟ್ಟಿಯಾಗಿರ್ತವೆ, ರೈತರು ಬೀಜ ತಗೊಳ್ಳೋಕೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಇತ್ತೀಚೆಗೆ ಒಂದು ಕೃಷಿ ಇಲಾಖೆಯಿಂದ ಸಹ ಒಂದು ರೈತರಿಗೆ ಪ್ರಕಟಣೆ ಬಂತು, ಏನಂತಂದರೆ ಕಳೆನಾಶಕ ಸಹಿಷ್ಣುತಾ ಒಂದು BT ಹತ್ತಿಯನ್ನು ಬೀಜವನ್ನು ರೈತರು ಬಿತ್ತಬಾರ್ದು, ಖರೀದಿ ಮಾಡಬಾರ್ದು ಅಂತಕ್ಕಂಥ ವಿಚಾರ, ಅದರ ಬಗ್ಗೆ ರೈತರು ಗಮನ ಹರಿಸ್ಬೇಕು. ಏನು ಹೇಳ್ತಿರ್ತಾವು ಈಗ BT ಹತ್ತಿಗೆ ಬಂದರೆ ನಾವು ನಮ್ಮ ಕೃಷಿ ಒಂದು ಕರೆ ಇದೆ. ಎಸ್ ಹಲೋ ಹಾಂ ಕೇಳಿ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹಾಂ ಕೇಳಿ, ಪ್ರಶ್ನೆ ಕೇಳಿ. ಹಲೋ ಹಲೋ ಹಲೋ, ಹಾಂ ಕೇಳ್ರಿ. ಹಾ ಕೇಳ್ತದ, ಪ್ರಶ್ನೆ ಕೇಳ್ರಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಾ ಕೇಳ್ರಿ ಗೌಡ್ರೆ. ಹಾ ಹಲೋ ಹಲೋ ಹಲೋ, ಏನೋ ತೊಂದರೆ ಇದೆ, ಫೋನ್ ಲೈನಲ್ಲಿ ತೊಂದರೆ ಇದೆ ಅಂತ ಅನ್ಸುತ್ತೆ ನನಗೆ. ನಾನು ಕಾರ್ಯಕ್ರಮ ಮುಂದುವರ್ಸಮ್ಮ. ಬಿಟಿ ಹತ್ತಿಯನ್ನು ಬೆಳೆಯುವಾಗ ರೈತರು ಬೀಜವನ್ನು ಖರೀದಿ ಮಾಡುವಾಗ ಭಾಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗಿದೆ. ಯಾಕಂದರೆ ರೈತರು ಇಲ್ಲಿ ಆ ತಳಿ ಈ ತಳಿ ಅನ್ನೋದು ಏನಿಲ್ಲ, ಬಿಟಿ ಹತ್ತಿ ಒಂದೇ ಅದು. ಆದರೆ ಕಂಪ್ನಿಯವರು ಬೇರೆ ಬೇರೆ ಕಂಪ್ನಿಯವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ರೈತರು ಇಲ್ಲಿ ಖರೀದಿ ಮಾಡುವಾಗ ಏನು ಗಮನಿಸ್ಬೇಕಂತೀರಿ? ಯಾವ ರೀತಿ ಇಲ್ಲಿ ಅವರು ಡಿಸಿಷನ್ ತೊಗೋಬೇಕು ಬೀಜ ಖರೀದಿ ಮಾಡುವಾಗ? ಸೊ ಈ ಒಂದು ಹತ್ತಿ ಬೀಜ ಏನಾಗುತ್ತೆ ಅಂತಂದರೆ, ಈಗ ನಮ್ಮದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಸಿಗಲ್ಲ ಇವು. ಸೊ ಅವರು ರೈತ ಬಾಂಧವರು ಈ ಒಂದು ಕಂಪ್ನಿಗಳ ಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಸಿಗಲ್ಲ, ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗೋದಿಲ್ಲ. ಸಿಗೋದಿಲ್ಲ, ಯಾಕಂದರೆ ಹೊರಗಡೆಯಿಂದನೇ ಖರೀದಿ ಮಾಡಬೇಕು ಮಾರ್ಕೆಟಿಂದನೇ. ಸೊ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ, ಆಲ್ರೆಡಿ ರೈತ ಬಾಂಧವರು ಸುಮಾರು ತಳಿಗಳನ್ನು ಹಾಕಿದ್ದಾರೆ. ಅವರಲ್ಲೇ ಎಲ್ಲೆಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ತಳಿ ಚೆನ್ನಾಗಿ ಬಂತು, ಯಾವ ತಳಿ ಚೆನ್ನಾಗಿ ಬಂದಿಲ್ಲ. ಸೊ ಸುಮಾರು ಒಳ್ಳೆ ಒಳ್ಳೆ ಕಂಪ್ನಿಗಳ ಒಂದು ಬೀಜಗಳು ಬಹಳಷ್ಟು ಬೀಜಗಳನ್ನು ತಗೋಬೇಕಾಗತ್ತೆ. ಆಮೇಲೆ ಲೂಸ್ ಬೀಜಗಳನ್ನು ತಗೋಬಾರ್ದು, ಕರೆಕ್ಟ್ ಪ್ಯಾಕೆಟ್ ನೋಡಿ ಅದರ ಮೇಲೆ ಡೇಟು ಈ ತರ ಒಂದು ಕರೆಕ್ಟ್ ಆಗಿ ನಂಬರ್ ಇರೋ ಒಂದು ಬೀಜಗಳನ್ನು ತಗೊಂಡು, ಸೊ ಈ ತರ ಒಂದು ತಳಿಗಳನ್ನು ತಾವು ಯೂಸ್ ಮಾಡಬೇಕಾಗತ್ತೆ. ಮಾಡಿದ್ಮೇಲೆ ಅವು ಒಂದು ಏನಾಗತ್ತೆ, ನಾಟಿಗೆ ಅಂದ್ರೆ ಜರ್ಮಿನೇಷನ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ತಗೊಂಡಿದ ತಕ್ಷಣ ರೈತ ಬಾಂಧವರು ಏನ್ ಮಾಡಬೇಕು, ಆ ಪಾಕೆಟ್